ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತಿ ಮಾಯಯಾ ಮನಃ ತಥಾ ಜಾಗೃದ್ವಯಾಭಾಸಂ ಸ್ಪಂದತಿ ಮಾಯಯಾ ಮನಃ ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತಿ ಮಾಯಯಾ ಮನಃ ತಥಾ ಜಾಗೃದ್ವಯಾಭಾಸಂ ಸ್ಪಂದತಿ ಮಾಯಯಾ ಮನಃ ವಾಟ್ ಇಸ್ ದಿಸ್ ದ್ವಯಾಭಾಸ ವಾಟ್ ಎಕ್ಸಾಕ್ಟ್ ಇಸ್ ದಿಸ್ ಏನ್ ದ್ವಯಾಭಾಸ ಅಂದ್ರೆ ಏನು ದೃಕ್ ದೃಶ್ಯ ದ್ರಷ್ಟಾರ ದೃಶ್ಯ ದ್ರಷ್ಟೃ ದೃಶ್ಯ ಇದೇ ದ್ವಯಾಭಾಸ ಸ್ವಪ್ನದಲ್ಲಿ ಸ್ವಪ್ನವನ್ನು ನೋಡುವವನು ಇದ್ದಾನೆ ನೋಡಲ್ಪಟ್ಟ ಸ್ವಪ್ನವೂ ಇದೆ ದಟ್ಸ್ ಆಲ್ ನೋಡಲ್ಪಟ್ಟ ಸ್ವಪ್ನವನ್ನು ಬಿಡುತ್ತಾನೆ ಜಾಗೃತ ಜಗತ್ತನ್ನು ನೋಡ್ತಾನೆ ಅಗೇನ್ ದ್ವಯಾಭಾಸಂ ಶಬ್ದಸ್ಪರ್ಶ ಇತ್ಯಾದಿ ವಿಷಯಗಳೇನಿದೆಯೋ ಅವು ನನ್ನ ಹೊರತುಪಡಿಸಿ ದ್ವಯ ಬೇರೆಯಾಗಿವೆ ನಾನು ದ್ರಷ್ಟಾರ ಅವುಗಳನ್ನು ಹೊರತುಪಡಿಸಿ ಬೇರೆಯಾಗಿದ್ದೇನೆ ಅಲ್ಲಿ ಹೇಗೆ ಮನಸ್ಸು ಈ ಆಭಾಸವನ್ನು ನಮಗೆ ತಂದಿದೆಯೋ ಈ ಜಾಗೃತದಲ್ಲಿಯೂ ಕೂಡ ಮನಸ್ಸು ಅದೇ ಆಭಾಸವನ್ನು ತಂದಿದೆ ತಥಾ ಜಾಗೃದ್ವಯಾಭಾಸಂ ಮಾಯೆಯ ಮನಃ ಸ್ಪಂದತೆ ಜಾಗೃತದಲ್ಲಿಯೂ ಕೂಡ ಮನಸ್ಸು ಮಾಯೆಯಿಂದಾಗಿ ಎರಡು ಎನ್ನುವ ಭಾವವನ್ನು ಉಂಟು ಮಾಡಿದೆ ಹೇಗೆ ಸ್ವಪ್ನದಲ್ಲಿ ಉಂಟು ಮಾಡುತ್ತೋ ಹಾಗೆ ಇಲ್ಲಿ ಕೂಡ ಉಂಟು ಮಾಡಿದೆ ಸ್ವಪ್ನದಲ್ಲಿ ಏನು ಉಂಟು ಮಾಡಿದೆ ಮನಸ್ಸು ಸ್ವಪ್ನದಲ್ಲಿ ಏನು ಉಂಟು ಮಾಡಿದೆ ದ್ವಯ ಆಭಾಸಂ ಏನ್ ದ್ವಯಾಭಾಸಂ ದೃಶ್ಯ ದ್ರಷ್ಟ ವಾಸ್ತವಿಕವಾಗಿ ಕೇವಲ ಪರಬ್ರಹ್ಮನೊಬ್ಬನೇ ಇದ್ದುದು ಅವನು ಎರಡು ಹೇಗಾದ ಮಾಯಯ್ಯ ಅದು ಮಾಯಾಜನಿತವಾಗಿದೆ ಅನ್ನುವುದನ್ನ ತಿಳಿಯುವುದು ಮಾತ್ರ ಸಾಕು ಅದನ್ನು ನಾಶಪಡಿಸುವ ಅವಶ್ಯಕತೆ ಮತ್ತೆ ನಾಶಪಡಿಸುವ ಅವಶ್ಯಕತೆ ಬೀಳೋದಿಲ್ಲ ಯಾವುದು ಮಾಯಾ ಅದನ್ನ ಇಡುವುದರಿಂದಲೂ ಮಾಯಾ ಅದನ್ನ ತೆಗೆದುಹಾಕೋದ್ರಿಂದಲೂ ಮಾಯಾ ಮಾಯಾ ಮಾಯಾ ಯಾಮ ಸಾ ಮಾಯಾ ಯಾಮ ಯಾವುದು ಇಲ್ಲ ಯಾಮ ಯಾವುದು ಇಲ್ಲವೇ ಇಲ್ಲವೋ ಸಾ ಮಾಯಾ ಅದನ್ನ ಮಾಯಾ ಎಂದು ಕರೆಯುತ್ತಾರೆ ಸ್ವಲ್ಪ ಆಡ್ ಮಾಡ್ಬೇಕಿಲ್ಲ ಅಧ್ಯಾಹಾರ ಯಾವುದು ಇಲ್ಲವೇ ಇಲ್ಲವೋ ಆದ್ರೂ ಇದೆ ಅನ್ಕೋತೀವಿ ಅದು ಮಾಯ ಇಲ್ವೇ ಇಲ್ಲವೋ ಅಂತಾದ್ರೆ ಮುಗಿದೈತೆ ಅದು ನಾನ್ ಎಕ್ಸಿಸ್ಟೆಂಟ್ ಇಲ್ವೇ ಇಲ್ಲವಾಗಿದ್ದರೂ ಕೂಡ ಅದನ್ನ ಇದೆ ಅಂತ ಸ್ವೀಕಾರ ಮಾಡ್ತೇವಲ್ಲ ಒಪ್ಕೋತೇವಲ್ಲ ಇದು ಇದೆ ಅಂತೇಳಿ ವ್ಯವಹಾರ ಮಾಡ್ತೇವಲ್ಲ ಬಿಕಾಸ್ ಆಫ್ ದಟ್ ವ್ಯವಹಾರ ಈಸ್ ಮಾಯ ಹೋಲ್ ವ್ಯವಹಾರ The central cause is Maya. ಹೀಗಾಗಿ ಮನಃ ಸ್ಪಂದತೆ ಮನಸ್ಸಿನ ಹೊಯ್ದಾಟ ಗುಣಗಳ ಇನ್ಫ್ಲುಯೆನ್ಸ್ ಇಂದಾಗಿಯೋ ವಾಸನಾಗಳ ಇನ್ಫ್ಲುಯೆನ್ಸ್ ಇಂದಾಗಿಯೋ ಕಾಮನೆಗಳ ಇನ್ಫ್ಲುಯೆನ್ಸ್ ಇಂದಾಗಿಯೋ ಅಂತೂ ಮನಸ್ಸು ಸ್ಪಂದಿಸ್ತದೆ ಮೋಟಿವೇಟೆಡ್ ಬೈ ಡಿಸೈರ್ಸ್ ಮೇ ಬಿ, ಮೋಟಿವೇಟೆಡ್ ಬೈ ವಾಸನಾಸ್ ಮೇ ಬಿ. ಮನಸ್ಸು ಸ್ಪಂದಿಸ್ತು. ಆ ಸ್ಪಂದನೆಯ ತಾತ್ಪರ್ಯ ಏನು ಅಂತಂದ್ರೆ ಎರಡು ಹುಟ್ಟುತ್ತವೆ, ದ್ರಷ್ಟ ಮತ್ತು ದೃಶ್ಯ. ಬಿಡು ಹೋಗಿ ಸ್ವಪ್ನದ್ದು, ಸ್ವಪ್ನದ್ದು ಹೋಗಿಬಿಡು. ಹೌ ಅಬೌಟ್ ಜಾಗೃತ? ಎಚ್ಚರದ ಕ್ಷಣದ ಪೂರ್ವದಲ್ಲಿ ಅಂದ್ರೆ ಜಾಗೃತ, ನಾನು ಜಾಗೃತಕ್ಕೆ ಎಚ್ಚರವಾಗುವ ಪೂರ್ವದಲ್ಲಿ ನಾನು ನಾನು ಮಾತ್ರವಾಗಿದ್ದೆ. ಅದನ್ನು ನಿದ್ರೆ ಅಂತ ನೀವು ಕರೆದ್ರೆ ಇಟ್ಸ್ ಓಕೆ, ಕರೀರಿ. ಯಾಕೆ ನಾನು ಇದ್ದೇನೋ ಹೆಚ್ಚಿನ ಇದ್ದಿದ್ದಿಲ್ಲ, ಬಟ್ ಅಲ್ಲಿ ನಾನು ನನ್ನ ಸಹಜ ಸ್ಥಿತಿಯಲ್ಲಿ ನಾನು ಇದ್ದೆ. ಆ ಸಹಜ ಸ್ಥಿತಿಯಲ್ಲಿ ಯಾವ ಸ್ಪಂದನ ಇದ್ದಿದ್ದಿಲ್ಲ, ಈಗ ಎಚ್ಚರ ಆಯ್ತು. ಮನಸ್ಸಿನ ಸ್ಪಂದನ ಸ್ಟಾರ್ಟ್ ಆಯ್ತು. ಏನಂತ ಸ್ಟಾರ್ಟ್ ಆಯ್ತು? ದ್ರಷ್ಟ ದೃಶ್ಯ. ಏನ್ ಡಿಫರೆನ್ಸ್? ಟೆಕ್ನಿಕಲಿ ನೋಡಿದ್ರೆ ಸ್ವಪ್ನಕ್ಕೂ ಜಾಗೃತಕ್ಕೂ ಏನು ವ್ಯತ್ಯಾಸ ಹೇಳ? ಅವ್ರು ಎದಕ್ಕೆ ಹೇಳ್ತಾರೆ, ಸ್ವಪ್ನೇ ದಯಾ ದ್ವಯಾವಾಸಂ ಮನಃ ಸ್ಪಂದತೆ, ಜಾಗೃತಯಾವಾಸಂ ಮನಃ ಸ್ಪಂದತೆ, ತತ್ರ ಅಭಿಮಾನೆಯ ಅತ್ರ ಅಭಿಮಾನೆಯ. ಅದರ ಏನು ವ್ಯತ್ಯಾಸ ಎರಡರಲ್ಲಿ? ಭಾಷ್ಯ ಯಥಾ ರಜ್ವಾಂ ವಿಕಲ್ಪಿತಃ ಸರ್ಪಃ ರಜ್ಜುರೂಪೇಣ ಅವೇಕ್ಷ್ಯಮಾಣಃ ಸನ್ ಏವಂ ಮನಃ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಆಪೇಕ್ಷ್ಯಮಾಣಂ ಸದ್ಗ್ರಾಹ್ಯ ಗ್ರಾಹಕ ರೂಪೇಣ ದಯಾಭಾಸಂ ಉತ್ಪನ್ನತೆ ಸ್ವಪ್ನೆ ಮಾಯಯಾ ರಜ್ವಾಂ ಇವ ಸರ್ಪಃ ತಥಾ ತದ್ವದೇವ ಜಾಗೃತ ಜಾಗರಿಕೆ ಸ್ಪಂದತೆ ಮಾಯಯಾ ಮನಃ ಸ್ಪಂದತೆ ಇವ ಇತ್ಯರ್ಥ. ಅದು ಒಂದು ಲೈನ್ ನೀವು ಭಾರಿ ಇಂಪಾರ್ಟೆಂಟ್ ಆಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ದ ಸ್ಪಂದನ ಈಸ್ ಇಟ್ ರಿಯಲ್ ಆರ್ ವಾಟ್ ಅಂತ ಕೇಳಿದ್ದಾರೆ. ಇವ ವೈ ನಾಟ್ ರಿಯಲ್? ಮನಸ್ಸು ಇದು ಹೆಂಗೆ ಈಗ ಹೊಯ್ದಾಡ್ತು ತೀರಲ್ವ? ಈ ಪಿಲ್ಲರ್ ಹೆಂಗ್ ಹೊಯ್ದಾಡ್ತದೆ ಹಾಗೆ ಮನಸ್ಸು, ಮನಸ್ಸಿನ ಹೊಯ್ದಾಟು ಹಿಂದೆ ಸತ್ಯ ಅಂತ ಯಾಕಿರಬಾರ್ದು? ತಮ ತಮ ಲಾಜಿಕ್ ಯಾಕಿರಬಾರ್ದು? ಓಕೆ, ನೋ ಪ್ರಾಬ್ಲಮ್. ಕಣಗಳು ಹೊಯ್ದಾಡಿದೆ ಇಲ್ಲ, ಸೂಕ್ಷ್ಮ ಕಣಗಳು. ಈ ನಾವು ಅದೆಲ್ಲ ಮಾತಾಡ್ಕೊಂಡು ಈಗ ಮನಸ್ಸಿನ ಹೊಯ್ದಾಟ ಇವ ಅಂತ ಶಬ್ದ ಇದೆ. ಆ ಮನಸ್ಸಿನ ಸಹಜತೆ ಏನು ಹೊಯ್ದಾಟ ಇದೆ? ವೈ ನಾಟ್ ಇಟ್ ಇಸ್ ರಿಯಲ್, ವೈ ಇವ? You are giving the reality of Brahman to the mind. ಬಹಳ ದೊಡ್ಡ ಅಪರಾಧ ಆಗಿಬಿಡ್ತದೆ. ಮನಸ್ಸನ್ನ ಮನಸ್ಸಿನ ವೈದಾಟವು ಸತ್ಯ ಅಂತ ಆಗಿದ್ದಾದರೆ ಮನಸ್ಸೇ ಬ್ರಹ್ಮ ಅಂತ ಆಗ್ಬಿಡ್ತದೆ. ಸಹಜವಾಗಿ ವೈದಾಡ್ತಾ ಇದೆ, ಇಟ್ಸ್ ಆಲ್ ಓಕೆ, ಬಟ್ ವೈ ಯುವ ವೈ ನಾಟ್ ರಿಯಲ್? ಬ್ರಹ್ಮ ಆಗಿಬಿಡ್ತದೆ. ಮನಸ್ಸಿಗೆ ಏನ್ ಸ್ಟೇಟಸ್ ಕೊಡ್ತೀವಿ? ಈಗಾಗಲೇ ಒಂದು ಕೊಡ್ತೀವಿ, ಮತ್ತೆ ಹೋಗ್ಲಿ ಬಿಡಿ ಸ್ವಾಮಿ, ಅದು ರಿಯಲ್ ಆಗ್ಲಿ, ಏನಾಗಬೇಕಾಗಿದೆ, ಬ್ರಹ್ಮನೇ ಆಯ್ತು, ಸೋ ವಾಟ್? ದೆನ್ ಯು ಕೆನಾಟ್ ಕಮ್ ಟು ಜಾಗೃತ. ನೀನು ಜಾಗೃತ ಬರ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನೀನು ಅದಕ್ಕೆ ಏನ್ ಸ್ಟೇಟಸ್ ಕೊಟ್ಟಿ? ಸತ್ಯಂ. ಸೊ ಆಸ್ ಎ ದ್ರಷ್ಟ ಫಾರ್ ಡ್ರೀಮ್ ಯು ಆರ್ ಸತ್ಯಂ. ದಟ್ ಮೀನ್ಸ್ ಯು ಆಸ್ ಎ ಡ್ರೀಮರ್ ಈಸ್ ಸತ್ಯಂ. ನೋ ಮೋರ್ ವೇಕರ್, ನೋ ಮೋರ್ ಸ್ಲೀಪರ್. ನೀನು ಸಚ್ಚಿದಾನಂದ ಅನ್ನೋದು ಹೋಗಿ ಡ್ರೀಮರ್ ಆಗಿ ಕುತ್ಕೊಂಡ್ಬಿಟ್ಟಿದೆ, ಶಾಶ್ವತವಾದ ಡ್ರೀಮರ್. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಒಂದ್ ಶಬ್ದನ ಆಡ್ ಮಾಡ್ಬೇಕು, ಏನಲ್ಲಿ? ಯುವ ಯುವ, ಅದ್ರ ಮುಂದೆಲ್ಲ ಶ್ರೇಷ್ಠ ಹೋಗ್ರಿ. ಚಂಚಲ ಯುವ ಅನ್ನೋದು ಎಕ್ಸೆಪ್ಟ್ ಮಾಡಿದ್ರು ಅಂತಂದ್ರೆ ಚಂಚಲ ಅದ್ ರಿಯಾಲಿಟಿ, ಅದ್ರ ಸಹಜತೆ ಚಂಚಲ, ಅಸ್ಥಿರತೆ ಅದ್ರ ಸಹಜತೆ, ವಾಸನ ಅದ್ರ ಸಹಜತೆ, ಕಾಮನೆಗಳು ಅದ್ರ ಸಹಜತೆ. ಇದ್ದದ್ದು ಇಲ್ಲಿದ್ದು ಮಣ್ಣು ಮಸಂತ ಎಲ್ಲ ಸೇರ್ತದೆ ಸಹಜ. ಲಾಸ್ಟ್ ವರ್ಡ್ ಸ್ಪಂದತೆ ಇವ ಇತ್ಯರ್ಥ. ವೇದಾಂತ ಒಂದು ಹೆಜ್ಜೆ ಮುಂದುವರಿಸುತ್ತದೆ, ಮನಸ್ಸನ್ನೋದೇ ಇಲ್ಲ ಅಂತ ಹೇಳಿ, ಮನಸ್ಸನ್ನೋದೇ ಇಲ್ಲ, ಇವ ಮತ್ತೆ ಅದೊಂದು ಇವ ಭಾಷೆ ನಿನ್ನೆ ಆಗಿದೆ, ಈ ಭಾಷೆ ಆಗಿದೆ ನಿನ್ನೆ ಕೊನೆ ವಾಕ್ಯ ಉಳಿದಿತ್ತು ಅಷ್ಟೇ. ಅದ್ವಯಂಚದ್ವಯಾಭಾಸಂ ಮನಸ್ವಪ್ನೇನ ಸಂಶಯಃ, ಅದ್ವಯಂಚದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ, ಅದ್ವಯಂಚದ್ವಯಾಭಾಸಂ ಮನಸ್ವಪ್ನೇನ ಸಂಶಯಃ, ಅದ್ವಯಂಚದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. ತುಂಬ ಖಚಿತವಾಯಿತು ಅದು. ಆ ನಿಂಬೆ ಹಣ್ಣು ಹೆಚ್ಚಿ ಎರಡು ಇಟ್ಟು ಇಲ್ಲಿ ನೀವು ನೋಡ್ರಿ, ಇಲ್ಲಿ ಎಂತ ನಾವು ಕಾಶನ್ಯ ತಗೋಬಾರ್ದು ಅವು ಇರೋದಪ್ಪ. ಪಾಪ ಏನು ಹಸಿರು ಎಲ್ಲ ಕಡೆ ಹಸಿರು ಇದೆ, ಅದು ಇರೋದು ಏನು ಮಾಡಬೇಕು? ಕಥಂ ಪುನಃ ಮಾಯೆಯ ಏವ ಜನ್ಮ ಇತಿ ಭಾಷ್ಯ ಇತಿಗೆ 180. ಕಥಂ ಪುನಃ ಮಾಯೆಯ ಏವ ಜನ್ಮ ಇತಿ ಸತಃ ಸದ್ವಸ್ತು ಇದೆ ಆತ್ಮನಿಗೆ ಮಾಯೆಯ ಜನ್ಮ ಅಂತ ನೀವು ಹೆಂಗೆ ಹೇಳ್ತೀರಿ? ಬಹಳದೇ ಹೇಳ್ತೀಯ ಪ್ರಮಾಣ. ಈ ಪ್ರಮಾಣ ನಾವು ಮೊದಲೇ ಆಕ್ಸೆಪ್ಟ್ ಮಾಡಿದ್ದೀವಿ. ಈಗ ಲಾಜಿಕಲ್ ಡಿಸ್ಕಷನ್ ಮಾಡಬೇಕು, ನೀವು ಲಾಜಿಕಲ್ ಉತ್ತರ ಕೊಡಬೇಕು. ಅದಕ್ಕೆ ಕಥಂ ಪುನಃ ಸತಃ ಸಚ್ಚಿದಾನಂದ ಆತ್ಮನಿಗೆ ಮಾಯೆಯ ಇವ ಜನ್ಮ ಇದ್ದು ಮಾಯೆಯಿಂದಲೇ ಜನ್ಮ ಅನ್ನೋದು ಹೇಳಿದ್ವಿ. ಯಾರೆಲ್ಲ ಅದಾಯ್ತಲ್ಲ ಅದ್ವಯಂತ ದಯಾವಾದ ಮನಸ್ಸತ್ನಿ ಸಂಖ್ಯೆ ಹೇಳಿ ಪ್ರಸ್ತುತ. ಮನಸ್ಸು ಮನಃ ಸ್ವಪ್ನೆ ಅದ್ವಯವಾಗಿದ್ದು ದ್ವಯಾಭಾಸವಾಗಿ ಕಾಣ್ತಾ ಇದೆ. ಅದ್ವಯಂಚ ದ್ವಯಾಭಾಸ ಅದ್ವಯವಾದದ್ದು ದ್ವಯಾಭಾಸವಾಗಿ ಕಾಣ್ತಾ ಇದೆ. ಸ್ವಪ್ನೆ ನ ಸಂಶಯ. ಓಕೆ ಫೈನ್. ಹೇಗೋ ಹಾಗೆಯೇ ವೇಕಿಂಗ್ ಸ್ಟೇಟ್ನಲ್ಲಿ ಎಚ್ಚರದ ಅವಸ್ಥೆಯಲ್ಲಿ ಕೂಡ ಅದ್ವಯವಾದದ್ದು ದ್ವಯಾಭಾಸಂ ಅದ್ವಯಂತ ದ್ವಯಾಭಾಸಂ ನ ಸಂಶಯ. ಜಾಗೃತದಲ್ಲಿಯೂ ಕೂಡ ಅದೇ ಪ್ರಕಾರ ಅದ್ವಯವಾದದ್ದು ದ್ವಯ ಆಭಾಸ. ಸ್ವಪ್ನದಲ್ಲಿ ಹೇಗೆ ಅದ್ವಯವಾದದ್ದು ದ್ವಯ ಆಭಾಸವಾಗಿದೆಯೋ ಜಾಗೃತದಲ್ಲಿ ಕೂಡ ಅದ್ವಯವಾದದ್ದು ದ್ವಯಾಭಾಸವಾಗಿದೆ ನ ಸಂಶಯ. ಅಲ್ಲಿ ಸಂಶಯ ಇಲ್ಲ, ಇಲ್ಲಿ ಸಂಶಯ ಇಲ್ಲ, ಇದು ಕಂಟಿನ್ಯೂ ಇದೆ. ಕಳೆದ ಶ್ಲೋಕದ ಕಂಟಿನ್ಯೂಟಿ ಇದೆ. ಭಾಷೆ 185 ರಜ್ಜು ರೂಪೇಣ ಸರ್ಪ ಯುವ ಪರಮಾರ್ಥತಃ ಆತ್ಮರೂಪೇಣ ಅದ್ವಯಂ ಸತ ದಯಾಭಾಸಂ ಮನಃ ಸ್ವಪ್ನೇನ ಸಂಶಯಃ. ರಜ್ಜು ರೂಪೇಣ ಸರ್ಪ ಇವ ರಜ್ಜುವೇ ಸರ್ಪ ಇವ ಸ್ಪಂದತಿ ಯಥಾ ತಥಾ. ರಜ್ಜು ಸರ್ಪದಂತೆ ಕೈದಾಡುತ್ತದೆ. ಹೇಗೋ ಹಾಗೆ ಪರಮಾರ್ಥತಃ ಆತ್ಮರೂಪೇಣ ಅದ್ವಯಂ ಸತ್ ಎರಡಿಲ್ಲದೆ ಇರುವಂತಹ ಈ ಸತ್ತು ಏನಾಗಿದೆ ಈಗ ಸ್ವಪ್ನದಲ್ಲಿ ದ್ವಯಾಭಾಸಂ. ತಾತ್ಪರ್ಯ ಸದ್ಯಕ್ಕೆ ಮುಗಿಸ್ತಾ ಇದ್ದಾರೆ. ಏನಂತ ಮುಗಿಸ್ತಾರೆ ಅವರು, ರಜ್ಜು ರೂಪದಲ್ಲಿ ಇದ್ದಂತಹ ರಜ್ಜು, ರಜ್ಜುವೇ ಆಗಿದ್ದಂತಹ ರಜ್ಜು ಕೆಳಗಿಟ್ಟಿದೆ. ನಮಗೂ ಉಪಯೋಗ ಬರ್ತದೆ. ಯಾರಿಗೆ ಉಪಯೋಗ ನೋಡ್ರಿ ಅಂತ ಮತ್ತೆ ಬಿಜಾರ ಮಾಡ್ತೇವೆ. ಅದ್ವಯ ನೋ ದ್ವಯ ಭಾಷೆ ನೈಸ್ ನೈಸ್. ಹಗ್ಗವು ತಾನು ಹಗ್ಗ ಸ್ವರೂಪದಿಂದಲೇ ಇದ್ದಾಗಿಯೂ ಕೂಡ ಹಾವಿನ ಹೊಯ್ದಾಟಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದೆಯೋ ಅದೇ ಪ್ರಕಾರ ಪಾರಮಾರ್ಥಿಕ ಆತ್ಮ ಅಂದ್ರೆ ಯಾವ ಆತ್ಮ? ಸಚ್ಚಿದಾನಂದ ಆತ್ಮ. ಅದು ಕೂಡ ಅವಕಾಶ ಮಾಡಿಕೊಟ್ಟಿದೆ. ಏನಕ್ಕೆ? ದ್ವಯಾಭಾಸಂ ಮನಃ ಸ್ವಪ್ನೆ ನ ಸಂಶಯ. ಸ್ವಪ್ನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ವೈದಾರ್ಥ್ಯ ವೈದಾರ್ಥೋ ಮಾಯೆಯ ಅನ್ನೋ ಶಬ್ದ ಬಂದಿದ್ದರಿಂದಾಗಿ ಎಲ್ಲಿವರೆಗೂ ಅಜ್ಞಾನ ಇರ್ತದೋ, ಎಲ್ಲಿವರೆಗೂ ಅವಿವೇಕ ಇರ್ತದೋ, ಅಲ್ಲಿ ಎಲ್ಲಿವರೆಗೂ ಆತ್ಮಸ್ವರೂಪದ ಚಿಂತನೆ ಸ್ಪಷ್ಟವಾಗುವುದಿಲ್ಲೋ ಅಲ್ಲಿವರೆಗೂ ಹೈದಾಡ್ತಾರೆ. ಅದಕ್ಕೆ ಜ್ಞಾನದ ಚರಮ ಸ್ಥಿತಿ ಏನು ಅಂತಂದ್ರೆ ಚಿನ್ನ ಸಂಶಯ. ಚಿನ್ನ ಸಂಶಯ, ಸಂಶಯರಹಿತವಾಗಿರ್ಬೇಕು. ಅದಕ್ಕೆ ಮತ್ತೆ ನಾವೆಲ್ಲ ಆಡ್ ಮಾಡ್ತೀವಿ, ಸಂದೇಹ ಸಂಶಯ ಪ್ರಶ್ನ ಇತ್ಯಾದಿಗಳಿಂದ ರಹಿತವಾಗಿದ್ದು ಅಂತ ಆಡ್ ಮಾಡ್ತೀವಿ. ಕಾಲಮಾನ ಕಳೆದಂತೆ ಇನ್ನೂ ಎಷ್ಟು ಶಬ್ದ ಆಡ್ ಮಾಡ್ತೀವೋ ಗೊತ್ತಿಲ್ಲ. ಇದ್ರ ಮನಸ್ಸಿನ ಆಳ ಗೊತ್ತಿಲ್ಲ, ಅದು ಎಷ್ಟರ ಕೈಗಾಡ್ತದೆ ಅಂತ. ರೂಢಿಯೊಳಗೆ ಏನೋ ಅವನ್ನೆಲ್ಲ ಅದು ಸೇರ್ತದೆ. ಸ್ವಪ್ನದಲ್ಲಿ ಓಕೆ ಫೈನ್, ಅವಾಗ ಜಾಗೃತ ತಥಾ ಜಾಗೃತ ಅನ್ನೋ ಸಂಶಯ. ಅದೇ ಪ್ರಕಾರ ಜಾಗೃತದಲ್ಲಿ ಇದು ಯಾವ ಸಂಶಯ ಪಡುವ ಅವಶ್ಯಕತೆ ಇಲ್ಲ. ನಾಹಿ ಸ್ವಪ್ನೇ, ಉದಾಹರಣೆ ಕೊಡ್ತಾರೆ, ಓಕೆ, ನಾಹಿ ಸ್ವಪ್ನೇ ಹಸ್ತಿ ಆದಿಗ್ರಾಹ್ಯಂ ತದ್ಗ್ರಾಹಕಂ ವಾ ಚಕ್ಷುರಾದಿದ್ವಯಂ ವಿಜ್ಞಾನ ವ್ಯತಿರೇಕೇನ ಅಸ್ತಿ ಜಾಗ್ರತಿ ತಥೈವ ಇತ್ಯರ್ಥಃ. ಸ್ವಪ್ನ, ಸ್ವಪ್ನದಲ್ಲಿ ವಿಜ್ಞಾನ ವ್ಯತಿರೇಕೇಣ ಕಿಮಸ್ತಿ ಎಂದಾಗಿದೆ. ಸ್ವಪ್ನ ವಿಜ್ಞಾನ ವ್ಯತಿರೇಕೇಣ, ವಿಜ್ಞಾನ ಅಂದ್ರೆ ಕೇವಲ ಅರಿವಿನ ಸ್ವರೂಪ, ಚೇತನ ಚೈತನ್ಯ ಆತ್ಮ ವ್ಯತಿರೇಕೇನ ಅದು ಬಿಟ್ಕೊಟ್ಟು ಸ್ವಪ್ನದಲ್ಲಿ ಏನಿದೆ ಅಂತಮ್ಮ ಚಿಂತನೆ ಮಾಡಿ. ವಿಜ್ಞಾನ ಅಂದ್ರೆ ಇಲ್ಲಿ ಅರಿವು ಚೈತನ್ಯ ಚಿಂತನ, ಅದನ್ನ ಬಿಟ್ಕೊಟ್ಟು ಸ್ವಪ್ನದಲ್ಲಿ ಏನಿದೆ? ಹೇಗೆ ರಜ್ಜುವನ್ನು ಬಿಟ್ಕೊಟ್ಟು ಸರ್ಪ ಇಲ್ಲವೇ ಇಲ್ಲವೋ ಹಾಗೆಯೇ ವಿಜ್ಞಾನವನ್ನು ಬಿಟ್ಕೊಟ್ಟು ಸ್ವಪ್ನದಲ್ಲಿ ಯಾವ ಸ್ಪಂದನೆಯೂ ಇಲ್ಲ. ನಾಹಿ ಸ್ವಪ್ನೆ ಹಸ್ತಿ ಆದಿಗ್ರಾಹ್ಯಂ, ವಿಜ್ಞಾನವನ್ನು ಬಿಟ್ಕೊಟ್ಟು ಆನೆಯನ್ನು ಗ್ರಹಿಸ್ಲಿಕ್ಕೆ ಆಗ್ತದ? ಅಲ್ಲ, ಈ ಎಚ್ಚರದಲ್ಲಲ್ಲ. ಆಗ್ತದ ಕನಸ್ನಲ್ರಿ, ಹೆಂಗು ಸೋಲ್ಬಿಡ್ರಿ ಅದು. ಆದರೂ ಕೂಡ ಸಚ್ಚಿದಾನಂದ ಆತ್ಮನನ್ನು ಬಿಟ್ಕೊಟ್ಟು ಚೈತನ್ಯವನ್ನು ಬಿಟ್ಕೊಟ್ಟು ನಾವಲ್ಲಿ ಆನೆಯನ್ನು ಗ್ರಹಿಸಲಿಕ್ಕಾಗೋದಿಲ್ಲ. ಓಕೆ, ಯಾಕೆ ಅಂತಂದ್ರೆ ಗ್ರಾಹ್ಯ ಗ್ರಾಹಕ ಅನ್ನುವ ಎರಡೂ ಲಭ್ಯ ಇದ್ದಾಗ ಮಾತ್ರ ನಾವು ಅದನ್ನು ಸ್ವಪ್ನ ಅಂತ ಕರಿತೀವಿ, ಅಥವಾ ಇದನ್ನು ಜಾಗೃತ ಅಂತ ಕರಿತೀವಿ. ಗ್ರಾಹ್ಯ ಗ್ರಾಹಕ ನ ಹಿ ಸ್ವಪ್ನೆ ಹಸ್ತಿಯಾದಿ ಗ್ರಾಹ್ಯಂ ತದ್ಗ್ರಾಹಕಂವ ಚಕ್ಷುರಾದಿ ದ್ವಯಂ ವಿಜ್ಞಾನ ವ್ಯತಿರೇಕೇನ ನ ಅಸ್ತಿ. ಅಲ್ಲಿ ಅನ್ನ ಅಲ್ಲಿ ತೊಂಬರು ಸ್ವಪ್ನೆ ಹಸ್ತಿಯಾದಿ ಗ್ರಾಹ್ಯಂ ಆನೆ ಇತ್ಯಾದಿ ಗ್ರಹಿಸಲ್ಪಟ್ಟಂತಹವೋ ಅವು ತತ್ ಗ್ರಾಹಕಂಬ, ಅಥವಾ ಅವುಗಳನ್ನು ನೋಡಿದವನು ಅಂತ ಹೇಳಿದ್ದಾನೆ ಅವನು, ಚಕ್ಷುರಾದಿದ್ದಯನ್ ವಿಜ್ಞಾನ ವ್ಯತಿರೇಕೇನ ನ ಅಸ್ತಿ, ಆತ್ಮನನ್ನ ಬಿಟ್ಕೊಟ್ಟು ಅವು ಇಲ್ಲ. ವಿಜ್ಞಾನ ವ್ಯತಿರೇಕೇನ ಶಬ್ದ ಸಂಭವ, ಆತ್ಮ ವ್ಯತಿರೇಕೇನ ಇತ್ಯರ್ಥ. ಇನ್ನು ಜಾಗೃತ ಜಾಗ್ರತಿ ತಥೈವ ಇತ್ಯರ್ಥಃ ಪರಮಾರ್ಥ ಸದ್ವಿಜ್ಞಾನ ಮಾತ್ರ ಅವಿಶೇಷಾತ್. ಜಾಗೃತದಲ್ಲಿಯೂ ಕೂಡ ತಥೈವ ಅದೇ ಪ್ರಕಾರಪ ಅನ್ನುವ ಸಿದ್ಧಾಂತದಲ್ಲಿ ಬರಬೇಕಾಗ್ತದೆ. ಜಾಗೃತದಲ್ಲಿಯೂ ಕೂಡ ಅದೇ ಪ್ರಕಾರ. ಯಾವ ಪ್ರಕಾರ? ಅಲ್ಲಿ ಮನಸ್ಸು ವಿಜ್ಞಾನ ಕೊಟ್ಟು ಸ್ಪಂದಿಸಲು ಸಾಧ್ಯವಿಲ್ಲವೋ ಅದೇ ಪ್ರಕಾರ ಜಾಗೃತದಲ್ಲಿ ಕೂಡ ಮನಸ್ಸು ಸ್ಪಂದಿಸ್ತದೆ. ಆದ್ರೆ ಹೆಂಗ್ ಸ್ಪಂದಿಸ್ತದೆ? ವಿಜ್ಞಾನ ಸಹಿತವಾಗಿ ಸ್ಪಂದಿಸ್ತದೆ. ಹಾಗಾಗಿ ಈ ಎರಡರಲ್ಲಿ ಕಾಮನ್ ಏನಾಯ್ತು ಹೇಳಿ? ಸ್ಪಂದನೆ ಕಾಮನ್ ಆಯ್ತು ಅಂತ ಹೇಳೋದು ಮಾಯಾ. ವಿಜ್ಞಾನ ಒಂದೇ ಕಾಯಂ. ಅದು ಕೊನೆಯ ವಾಕ್ಯ. ಪರಮಾರ್ಥ ಸತ್ ವಿಜ್ಞಾನ ಮಾತ್ರ ಅವಿಶೇಷ. ವಿಶೇಷ ಅಂದ್ರೆ ಬೇರ್ಪಡಿಸಿ ನೋಡೋದು. ಅವಿಶೇಷ ಅಂದ್ರೆ ಬೇರ್ಪಡಿಸಿ ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಏನಾದ್ರರ್ಥ? ಸ್ವಪ್ನದಲ್ಲಿಯ ವಿಜ್ಞಾನ, ಜಾಗೃತದಲ್ಲಿಯ ವಿಜ್ಞಾನ, ಈ ಎರಡು ವಿಜ್ಞಾನಗಳನ್ನ ಒಂದಕ್ಕೆ ಒಂದು ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವಿಶೇಷ ಅನ್ನೋ ಶಬ್ದ ಅರ್ಥಮಾನಿಂದ ಅವಿಶೇಷ ಅನ್ನೋ ಶಬ್ದ ಯಾಕಂದ್ರಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವಿಜ್ಞಾನವನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. ಭಯಾಭಾಸವಾದ ಗ್ರಾಹ್ಯವಾದ ವಿಷಯಗಳನ್ನು ಬೇರ್ಪಡಿಸಬಹುದು. ಆ ವಿಷಯಗಳಿಂದಾಗಿ ಗ್ರಾಹಕ, ಗ್ರಾಹಕ ಅಂದ್ರೆ ಗ್ರಹಿಸುವವನು, ಗ್ರಹಿಸಲ್ಪಟ್ಟ ವಿಷಯಗಳಿಂದಾಗಿ ಅವನು ಗ್ರಹಿಸುವವನು. ಹೀಗಾಗಿ ಇವನನ್ನು ಬೇರ್ಪಡಿಸಬಹುದು. ಆದರೆ ಅಲ್ಲಿರುವ ಚೈತನ್ಯ, ಇಲ್ಲಿರುವ ಚೈತನ್ಯ, ಅಲ್ಲಿರುವ ವಿಜ್ಞಾನ, ಇಲ್ಲಿರುವ ವಿಜ್ಞಾನ ಎರಡನ್ನೂ ನಾವು ಬೇರ್ಪಡಿಸಿದ್ದಾಗ ಅವಿಶೇಷತಃ ಅವಿಶೇಷಾತ್ ಪರಮಾರ್ಥ ಸದ್ವಿಜ್ಞಾನ ಮಾತ್ರ ಅವಿಶೇಷಾತ್. ಪಾರಮಾರ್ಥಿಕವಾದಂತಹ ಈ ಆತ್ಮಜ್ಞಾನ, ಆತ್ಮ ಅನ್ನೋದೇನಿದೆಯೋ ಇದು ಮಾತ್ರ ಅವಿಶೇಷವಾಗಿ ಹಾಗೇ ಇದೆ. ಪರಮಾರ್ಥ ಸತ್ ವಿಜ್ಞಾನ ಮಾತ್ರ ಕರೆಕ್ಟ್ ಅದು. ಏನು ಎಲ್ಲಿ ಹೇಳಿದ್ದಾರೆ? ನೀವು ನಮ್ಗೆ ವಿಂಗಡಿಸುವಾಗ ಪರಮಾರ್ಥ ಸದ್ವಿಜ್ಞಾನ ಮಾತ್ರ ಅವಿಶೇಷ. ಅಯ್ಯೋ, ನಾ ಕೂಡಿಸಿ ಹೇಳಿದಷ್ಟೇ. ಸತ್ವಿಜ್ಞಾನ ಪರಮಾರ್ಥ ಸತ್. ನೀವು ಮೂರು ಶಬ್ದ ವಿಂಗಡಿಸಿ. ಏನಂತ ಹೇಳ್ತೀರಿ? ಮೂರು ಶಬ್ದ ವಿಂಗಡಿಸಿ. ಪರಮಾರ್ಥ ಸತ್ ವಿಜ್ಞಾನ ಮೂರು ಶಬ್ದ. ಮೂರು ಶಬ್ದ ವಿಂಗಡಿಸಿ ಹೆಂಗ್ ಹೆಂಗ್ ವಿಂಗಡಿಸ್ತೀರಿ? ಈಗ ಎರಡು ಒಂದ್ ಕಡೆಗೆ ಒಂದ್ ಒಂದ್ ಕಡೆ ಮಾಡಿ. ವಿಜ್ಞಾನ ಪ್ರಿಂಟ್ ಹೆಂಗಾಗಿದೆ? ಪರಮಾರ್ಥ ಸದ್ವಿಜ್ಞಾನ ಪ್ರಿಂಟ್ ಆಗಿದೆ. ಪರಮಾರ್ಥ ಸತ್. ಪರಮಾರ್ಥ ಸತ್ ಅಂತ ಅಂದ್ರೆ ಏನಾಗ್ತದೆ? ಪಾರಮಾರ್ಥಿಕವಾದ ಇರುವಿಕೆ. ಸತ್ ಪಾರಮಾರ್ಥಿಕವಾದ ಇರುವಿಕೆ. ವಿಜ್ಞಾನ ಚೈತನ್ಯ. ಹಾಗಾದ್ರೆ ಪಾರಮಾರ್ಥಿಕವಾಗಿ ಇದ್ದದ್ದೇನಲ್ಲಿ? ಚೈತನ್ಯ ಮಾತ್ರ. ಜಾಗೃತದಲ್ಲಿ ಅದೇ ಚೈತನ್ಯ, ಸ್ವಪ್ನದಲ್ಲಿಯೂ ಅದೇ. ಇಲ್ಲ ಸ್ವಾಮೀಜಿ, ಜಾಗೃತದ ಚೈತನ್ಯ ಇಷ್ಟೆಲ್ಲ ವಸ್ತುಗಳನ್ನು ನೋಡುತ್ತದೆ, ಸ್ವಪ್ನದ ಚೈತನ್ಯ ಲಿಮಿಟೆಡ್ ವಸ್ತು ನೋಡ್ತದೆ. ಆದ್ರೆ ಜಾಗೃತ ಚೈತನ್ಯ ಅಂತ ಕಲ್ಪನೆ ಇನ್ನಂತ ಹೈ ಹೆಚ್ ಡಿ ಹೆಚ್ ಡಿ ಹೈ ಡೆಫಿಷಿಯನ್ಸಿ ಪ್ರಮಾಣ ಜಾಸ್ತಿ ಅದು ಒಂದು ಕಿಲೋ ಅಂದ್ರೆ ಇದು ಒಂದು ಕ್ವಿಂಟಾಲ್ ಅವಿಶೇಷಾತ್ ಓಕೆ ಹಾಗಾದ್ರೆ ಒಂದು ಸಿದ್ಧಾಂತ ಬರೋಣ ಈಗ ಎಲ್ಲಿವರೆಗೂ ದ್ವೈತದ ಹಾರಾಟ ಐದಾಟ ಎಲ್ಲಿವರೆಗೂ ಮನಸ್ಸಿನ ಸ್ಪಂದನ ಇರುವವರೆಗೂ ಮನಸ್ಸು ಅಮನಸ್ಸು ಆಗು ಅಂತಂದ್ರೆ ದ್ವೈತದ ಹೊಯ್ದಾಟ ಇಲ್ಲ ಮನಸ್ಸು ಅಮನಸ್ಸು ಆಗು ಹೇಗೆ ಮನಸ್ಸು ಅಮನಸ್ಸು ಆಗು ಹೇಗೆ ಮನಸ್ಸಿನ ಇರುವಿಕೆಯ ಕಾರಣ ಡಯಾಗ್ನೋಸ್ ಮಾಡಿ ರೋಗ ಶಮನವಾಗಬೇಕಾದ್ರೆ ಔಷಧ ಮುಖ್ಯ ಹೌದು ಆದ್ರೆ ಔಷಧಕ್ಕಿಂತ ಮುಖ್ಯ ಯಾವುದು ಡಯಾಗ್ನೋಸ್ ಮನಸ್ಸು ಒಂದು ರೋಗ ಇದೆ ಮನಸ್ಸಿನಿಂದ ರೋಗ ಮನೋರೋಗ ಮನಸ್ಸ ಒಂದು ರೋಗ ಮನಸ್ಸ ಒಂದು ರೋಗ ಈ ಮನಸ್ಸು ಅನ್ನುವ ಈ ರೋಗ ಕಾರಣ ಏನು ಹುಡುಕಬೇಕು ಮನಸ್ಸಿನ ಆವಿರ್ಭಾವ ಮನಸ್ಸಿನ ಅಭಿವ್ಯಕ್ತ ಮನಸ್ಸಿನ ಪ್ರಕಟಣೆ ಮನಸ್ಸು ಹುಟ್ಟಿಕೊಂಡದ್ದು ಎಲ್ಲಿಂದ ಆತ್ಮನಿಂದ ಹುಟ್ಟುವ ಸಾಧ್ಯತೆ ಇಲ್ಲ ಆತ್ಮನಿಂದ ಹುಟ್ಟುವ ಸಾಧ್ಯತೆ ಆಗಿತ್ತು ಅಂದ್ರೆ ಆತ್ಮ ಎಷ್ಟು ಸತ್ಯವೋ ಅಷ್ಟು ಮನಸ್ಸು ಸತ್ಯ ಆಗ್ಲಿ ಬಿಡಿ ಸ್ವಾಮಿ ಮನಸ್ಸು ಸತ್ಯನೇ ಇರಲಿ ಮನಸ್ಸು ಸತ್ಯವಾಗಿತ್ತು ಅಂತಂದ್ರೆ ತ್ರಿಕಾಲ ಸತ್ಯ ತ್ರಿಕಾಲ ಸತ್ಯ ಅಂತಂದ್ರೆ ನನಗೆ ಅದನ್ನ ಬಿಡುಗಡೆ ಸಾಧ್ಯವೇ ಇಲ್ಲ ಮೋಕ್ಷದ ಪ್ರಸಂಗ ಇಲ್ಲ ಮೋಕ್ಷ ಬೇಕು ಅನ್ನುವಂತ ಡಿಸೈರ್ ಕೂಡ ಅನಿಸಿಕೆ ಕೂಡ ಒಳಗೆ ಆ ಫೀಲಿಂಗ್ ಕೂಡ ಬರಬಾರ್ದು ನನಗೆ ಆ ಫೀಲಿಂಗ್ ಇಲ್ಲ ಅಂದ್ರೆ ಶಾಸ್ತ್ರ ತಗೊಂಡು ಏನ್ ಮಾಡೋದು ಮಣ್ಣು ಮುಳ್ಕ ಶಾಸ್ತ್ರ ಎಲ್ಲ ಇರೋದು ಎದಕ್ಕೆ ಅಂದ್ರೆ ಒಂದು ಸಣ್ಣ ತಪ್ಪು ನಾವು ಮಾಡಿದ್ದೆ ಆದ್ರೆ ಹೋಲ್ ಪರಂಪರಾ ವೈದಿಕ ಪರಂಪರಾ ಆ ಆಘಾತ ಆಗಬಾರದು ಅಂದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮನಸ್ಸಿನ ಸ್ಪಂದನ ಮನಸ್ಸಿನ ಉತ್ಪತ್ತಿ ಅವಿವೇಕದಿಂದಾಗಿ ತಾತ್ವಿಕವಾಗಿ ಮನಸ್ಸನ್ನೋದು ಎಲ್ಲೂ ಇಲ್ಲೇ ಇಲ್ಲ ಹೇಗೆ ನಾವು ಪೌರಾಣಿಕವಾಗಿ ನೋಡ್ತೀವಿ ತಾತ್ವಿಕವಾಗಿ ವಿರಾಟ ಅನ್ನೋನೇನು ಇಲ್ಲೇ ಇಲ್ಲ ತಾತ್ವಿಕವಾಗಿ ಹಿರಣ್ಯಗರ್ಭ ಅನ್ನೋನು ಇಲ್ಲೇ ಇಲ್ಲ ಎಲ್ಲ ಮಾಯಾಜನಿತ ಬ್ರಹ್ಮಾಶ್ರಯ ಮಾಯಾ ಆಸ್ತಿ ಮಾಯಾ ಕರೋತಿ ಇಷ್ಟು ಚಂದ ಕೂತ್ಕೊಂಡು ಕೇಳಿಬಿಟ್ಟೆ ಅಂತಂದ್ರೆ ಅದು ಏನು ಮಾಡಿದೆ ಅದೆಲ್ಲ ಭಾರಿ ಸತ್ಯ ಆಗ್ಬಿಡ್ತದೆ ನಮ್ಗೆ ದೇವಿ ಪುರಾಣ ನಿನ್ನೆ ಶುರು ಇವತ್ತೆ ನೋಡಿ ಇವೆಲ್ಲ ಬರ್ತಾವ ಅದ್ರೊಳಗೆ ಇವೆಲ್ಲ ಬರ್ತಾವ ಸತ್ಯ ಹೋಯ್ದಾಡಿರ್ಬಹುದು ಸತ್ತು ಹೋಯ್ದಾಡಿರ್ಬಹುದು ಸತ್ತಿಗೆ ಹೊಯ್ದಾಡ್ಲಿಕ್ಕೆ ಸ್ಪೇಸೇ ಇಲ್ಲ ಪಾಪ ಕಾಲ ದೇಶ ಬೇಕಲ್ಲ, ಒಂದೇ ಮಿಲಿಮೀಟರ್ ಅದು ಹಿಂಗೆ ಹೊರಳಾಡಬೇಕಂದ್ರೂ ಕೂಡ ಅದು ಇಲ್ಲದೇ ಇದ್ದಂತಹ ಜಾಗ ಇರಬೇಕು, ಅವಾಗ ಇಲ್ಲಿಂದ ಅದು ಹೊಯ್ದಾಡ್ತು ಅಂತ. ಆದ್ರೆ ಹಾಗಿಲ್ಲಲ್ಲ, ಆದ್ದರಿಂದ ಕಾಲದಿಂದಾಗಲಿ ದೇಶದಿಂದಾಗಲಿ ರೂಪದಿಂದಾಗಲಿ ಅದಕ್ಕೆ ಹೊಯ್ದಾಟವು ಇರುವ ಸಾಧ್ಯತೆ ಇಲ್ಲ. ಆದರೂ ಜಗತ್ ಸೃಷ್ಟಿ ಆಗಿದೆ ಅಂತಂದ್ರೆ ಇದು ಯಾರ ಹೊಯ್ದಾಟ? ಇದು ಮಾಯೆಯ ಹೊಯ್ದಾಟ. ಸೊ ಮನಸ್ಸಿನ ಹುಟ್ಟಿಯಲ್ಲಿ ಮಾಯಾ, ಆ ಮಾಯಾ ಸಮಷ್ಟಿ ಒಳಗೆ ಮಾಯಾ, ವೃಷ್ಟಿ ಒಳಗೆ ಅಜ್ಞಾನ ಅವಿವೇಕ. ಆದ್ದರಿಂದ ಎಲ್ಲಿಂದ ಹುಟ್ಟುತ್ತಪ್ಪ ಇದು ಮನಸ್ಸು? ಅವಿವೇಕದಿಂದ ಹುಟ್ಟಿತು. ಅಪ್ಪ ಈಗ ಈ ಮನಸ್ಸು ಅಮನೀಭಾವ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಅಷ್ಟೇ ವಿವೇಕ. ವಿವೇಕ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ವಿಜ್ಞಾನ, ವಿಜ್ಞಾನ ಅಂದ್ರೆ ಮಹಾವಾಕ್ಯ, ಮಹಾವಾಕ್ಯ ಅಂತಂದ್ರೆ ಉಪನಿಷತ್ತು, ಉಪನಿಷತ್ತು ವೇದಾಂತ. ನೋವೇ ಹೆಂಗರ ಮಾಡಿ ಒಂದರ ದಿವಸ ಶಾರ್ಟ್ಕಟ್ ಮಾಡಿ ಸ್ವಾಮೀಜಿ. ಕರ್ಮಕಾಂಡ ಶಾರ್ಟ್ಕಟ್ ಮಾಡಿ ಬರ್ತದೆ. ಕೂತ್ಕೊಂಡು ರತ್ನ ಕಲ್ಪಿತ ಮಾತನ ನಿಮ್ಮ ಜಲ ಇದೆ, ಆ ಕಡೆ ಗಂಗಾ ತನಕ ಹೋಗೋದು ತಪ್ತು, ಆ ಕಡೆ ಹಿಮಾಲಯ ತನಕ ಹೋಗೋದು ತಪ್ತು, ಹಸುಗಳಂತ ಹಾಲು ಹಿಂಡೋದು ತಪ್ತು, ಎಲ್ಲ ತಪ್ತು ನೋಡು. ಶಾರ್ಟ್ಕಟ್ ಆತಿಲ್ಲ ಹಂಗೆ. ಈ ವಿಜ್ಞಾನ, ಈ ಉಪನಿಷತ್ ವಿಷಯಗಳನ್ನ, ಈ ಮಹಾವಾಕ್ಯ ವಿಷಯಗಳು, ಯಾವ ಮಹಾವಾಕ್ಯಗಳು ಜೀವ ಈಶ್ವರ ಐಕ್ಯವನ್ನು ತೋರಿಸ್ತವೆ, ಇಂತಹ ಮಹಾವಾಕ್ಯಗಳ ವಿಷಯಗಳನ್ನ ನಾವು ಶಾರ್ಟ್ಕಟ್ ಮಾಡಿ ಬರಂಗಿಲ್ಲ. ಒಂದು ವೇಳೆ ನೀನು ಇದನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದ್ರೆ ಇವೆಲ್ಲವೂ ಸುಳ್ಳು ಅಂತ ಸಿದ್ಧಾಗ್ತದೆ, ವೇದಗಳು ಸುಳ್ಳು ಅಂತ ಸಿದ್ಧಾಗ್ತದೆ, ನೀ ಹಿಂದೂ ಅನ್ನೋ ಸುಳ್ಳು. ಹೆಂಗರ ಮಾಡಿ ಸುಳ್ಳು ಆದ್ರೆ ಸಾಕಾಗ ಸ್ವಾಮಿ, ಆ ಮಟ್ಟಕ್ಕೆ ಮುಟ್ಟೇವು ನಾವು. ಯಾರು ಹೇಳಿದ್ದು ಕುಂಕುಮ ಗಲಾಟೆ, ಯಾರು ಹೇಳಿದ್ದು ವಿಭತ್ತಿ ಗಲಾಟೆ, ಬೇರೆ ದಂಗೆ ನೋಡಿ ಯಾವ ಗಲಾಟೆನೂ ಇಲ್ಲ. ನಾ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಬರೋದೇ ಇಲ್ಲ. ಒಂದ್ವೇಳೆ ಇಲ್ಲಿ ಸ್ವಲ್ಪ ಲಾಜಿಕ್ ನಿಂದ ತಪ್ಪಿದೆ ಅಂತಂದ್ರು, ನೀವೇನ್ ಜಿಜ್ಞಾಸ ಮಾಡ್ತಾ ಇರ್ತೀರಿ ಉಪನಿಷತ್ ಜಿಜ್ಞಾಸ? ಇಡೀ ಭಾರತ ದೇಶದ ಪರಿಪೂರ್ಣವಾದಂತಹ ಸತ್ವ ಬೇರು ಉಪನಿಷತ್ತುಗಳು. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ದೇವರು ಎಲ್ಲ ಕಡೆಗಿದ್ದಾನೆ, ಉಪನಿಷತ್ ಪ್ರಮಾಣ. ವಿಜ್ಞಾನವು ಹೈದಾಡ್ತಾ ಇಲ್ಲ, ಉಪನಿಷತ್ ಪ್ರಮಾಣ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಬಂಬಾರ್ಡಿಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಸಚ್ಚಿದಾನಂದ ಅಂದ್ರೆ ಗೊತ್ತಾಗುದಿಲ್ಲ. ಯೂನಿವರ್ಸಲ್ ಹಾಕಿದ್ರೆ ಬೆಸ್ಟ್ ಟೀಚಿಂಗ್ ಅದು. ನೀವು ವಿಚಾರ ಮಾಡಿ. ಹೀಗಾಗಿ ಈಗ ಏನಪ್ಪ ದ್ವೈತ? ಮೈಂಡ್ ಅಂಡ್ ಮೈಂಡ್ ಅಂಡ್ ಮೈಂಡ್ ಅಂಡ್ ಮೈಂಡ್ ಅಲೋ, ಮೈಂಡ್ ಮೈಂಡ್ ಇಸ್ ದ್ವೈತ. ನೋ ಮೈಂಡ್ ನೋ ದ್ವೈತ. If you want to stop Udupi, then no Dvaita. Then no Dvaita means no mind. How to make no mind? Only by knowledge. E. ಕನ್ನಡಿಯಲ್ಲಿ ಆಭಾಸ ಮಾತ್ರವಾಗಿದ್ದಂತಹ ನಿನ್ನ ಪ್ರತಿಬಿಂಬವನ್ನ ನೋ ಇಮೇಜ್ ಹೇಗೆ ಮಾಡ್ತೀರಿ? ನೋ ಇಮೇಜ್ ಹೇಗೆ ಮಾಡ್ತೀರಿ? ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ರಿ, ಹೆಂಗರ ಮಾಡ್ರಿ, ಒಂದ್ ನೂರ್ ಚೂರ್ ಮಾಡ್ಬಿಡ್ರಿ. ಏನಾಗ್ತದೆ? ನೂರ್ ಇಮೇಜ್ ಆಗ್ತಾವ. ಪ್ರಾಕ್ಟಿಕಲ್ ಆಗಿ ನಿಮಗೆ ನೋ ಇಮೇಜ್ ಮಾಡ್ಲಿಕ್ಕೆ ಆಗುದೇ ಇಲ್ಲ, ಯಾಕಂದ್ರೆ ಅದು ಮಾಯಾಜನಿತ ಆಭಾಸ. ಬಟ್ ಎವ್ರಿ ಡೇ ವಿ ಮೇಕ್ ನೋ ಇಮೇಜ್. ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಇಮೇಜ್, ವಿ ಮೇಕ್ ಇಟ್ ನೋ ಇಮೇಜ್. ಪ್ರತಿಬಿಂಬವನ್ನ, ಆ ಪ್ರತಿಬಿಂಬವು ಅಲ್ಲಿ ಇರ್ತಿರ್ಲಿಕ್ಕಾಗಿಯೂ ಕೂಡ ಪ್ರತಿಬಿಂಬವನ್ನ ನಾವೇನ್ ಮಾಡಿರ್ತೀವಿ, ಅಲ್ಲಗಳದಿರ್ತೀವಿ. ಪ್ರತಿ ಕ್ಷಣವೂ ಅಲ್ಲಗಳಿತೀವಿ. ಎಷ್ಟು ಸಲ ನೋಡ್ತೀವಿ ಅಷ್ಟು ಸಲ ಅಲ್ಲಗಳಿತೀವಿ. ನೋಡಿದ ಕ್ಷಣದಲ್ಲೇ ಅದನ್ನ ಅಲ್ಲಗಳಿತೀವಿ. ಎರಡು ಸತ್ಯ, ನೋಡಿದ್ದು ಸತ್ಯ, ಅಲ್ಲಗಳದ್ದು ಸತ್ಯ. ಹಂಗೆ ಆತ್ಮಜ್ಞಾನ ಕೂಡ. ಹೇಗೆ ಅಲ್ಲಗಳಿದ್ವಿ? ಒನ್ಲಿ ಬೈ ವಿವೇಕ ಆಭಾಸ ಮಾತ್ರ. ರಿಫ್ಲೆಕ್ಷನ್ ತೋರ್ತದೆ. ವಿಶ್ವಂ ದರ್ಪಣ ದೃಶ್ಯಮಾನನಿಗೆ ತೋರ್ತದಷ್ಟೇ, ಅದು ಆಕ್ಚುಲಿ ಇಲ್ಲ. ಏನು ಕಂಡದ ಅದು ಅಲ್ಲಿ ಆಕ್ಚುಲ್ ಇಲ್ಲ, ಆಕ್ಚುಲ್ ಅದ್ರ ಇರುವಿಕೆ ಇಲ್ಲ. ಮತ್ತದೇನು ಇರುವಿಕೆ ಅಲ್ಲಿ? ಇದು ತೋರಿಕೆಯ ಇರುವಿಕೆ, ಆಭಾಸಮಯವಾದ ಇರುವಿಕೆ. ನೋಡಿ 183. ರಜ್ಜು ಸರ್ಪವತ ವಿಕಲ್ಪನಾರೂಪಂ ದ್ವೈತರೂಪೇಣ ಮನ ಏವ ಇತಿ ಉಕ್ತಂ. ಮನಸ್ಸೇ ದ್ವೈತರೂಪೇಣ ಮನೆಯೇವ ದ್ವೈತರೂಪೇಣ ವಿಕಲ್ಪನಾರೂಪಂ ಉಕ್ತಂ. ಮನಸ್ಸೇ ವಿಕಲ್ಪನಾರೂಪಂ, ಮನಸ್ಸೇ ವಿಕಲ್ಪನಾರೂಪಂ ನಾನಾ ಪ್ರಕಾರದ ವೈದಾಟದಿಂದ. ಮನೆಯೇವ ದೈತರೂಪೇಣ ವಿಕಲ್ಪನಾರೂಪಂ, ಮನಸ್ಸು ಅನ್ನುವಂಥದ್ದು ತನ್ನ ದ್ವೈತ ರೂಪದಿಂದಾಗಿ ನಾನಾ ವೈದಾಟದಂತೆ, ವೈದಾಟವು ಕಂಡಂತೆ ಕಾಣ್ತಾ ಇದೆ. ಅವನಂತಾನೆ, ನೀವು ಹೇಳಿದ್ರಿ, ನಾವು ಕೇಳಿದ್ವಿ, ತತ್ರ ಕಿಂ ಪ್ರಮಾಣ? ಈ ಪ್ರಕಾರವಾಗಿ ಹೊಯ್ದಾಡುವಂತಹ ಮನಸ್ಸು, ಈ ಪ್ರಕಾರವಾಗಿ ದ್ವೈತ ರೂಪದ ಮನಸ್ಸು, ಹೊಯ್ದಾಡ್ತಾ ಇರುವ ಮನಸ್ಸು, ಇದು ಪ್ರಮಾಣ ಏನಿದಕ್ಕೆ? ಅವ್ರು ಹೇಳ್ತಾರೆ, ತತ್ರ ಕಿಂ ಪ್ರಮಾಣಮಿತಿ ಅನ್ವಯ ವ್ಯತಿರೇಕ ಲಕ್ಷಣ ಅನುಮಾನ ಆಹ ಕಥಂ. ಇದಕ್ಕೆ ಅನುಮಾನ ಪ್ರಮಾಣ. ವಿ ಟೇಕ್ ದಿ ಹೆಲ್ಪ್ ಆಫ್ ಆಲ್ ಅದರ ಪ್ರಮಾಣ. ಶಾಸ್ತ್ರ ಇದು ಪ್ರತ್ಯಕ್ಷ ಪ್ರಮಾಣ. ಶಾಸ್ತ್ರವು ಪ್ರತ್ಯಕ್ಷ ಪ್ರಮಾಣ ಅಂದಷ್ಟಕ್ಕೆ ಇತರ ಪ್ರಮಾಣಗಳನ್ನು ನಾವು ಅಲ್ಲಗಳಿತೀವಿ ಅಂತ ಅರ್ಥಲ್ಲ, ಸಹಾಯಕ ಪ್ರಮಾಣಗಳನ್ನಾಗಿ ನಾವು ಇಟ್ಕೋತೀವಿ. ಹೀಗಾಗಿ ವೈಶೇಷಿಕರು ಕಾಣಾದರೂ ಯಾರೂ ನಮಗೆ ಹೊರಗಿನವರಲ್ಲ. ಗೊತ್ತಾಗಲಿಲ್ಲ, ಯಾರೂ ನಮ್ಮ ಹೊರಗಿನವರಲ್ಲ. ಇವತ್ತಿಲ್ಲ ನಾಳೆ ಅಥವಾ ಅಪಸ್ವರ ಹೊಂಟುಬಿಟ್ಟದ. ವೀರಶೈವರಿಗೆ ಲಿಂಗಾಯತ ಹೊರಗಿನವರಾಗಬಹುದು, ಲಿಂಗಾಯತರಿಗೆ ವೀರಶೈವನ ಹೊರಗಿನಾಗಬಹುದು, ಆದರೆ ವೈದಿಕ ಧರ್ಮಕ್ಕೆ ಇವರು ಯಾರೂ ಹೊರಗಿನವರಲ್ಲ, ಇವರೆಲ್ಲ ನಮ್ಮವರು. ಯಾಕಂದ್ರೆ ಬೇಸಿಕ್ ಎಲ್ಲ ಪ್ರಮಾಣಗಳನ್ನು ನಾವು ಒಪ್ಪುತ್ತೇವೆ ಜಿಜ್ಞಾಸಕ್ಕೆ, ಆದರೆ ಆತ್ಮಜ್ಞಾನಕ್ಕೆ ಸಾಕ್ಷಾತ್ ಪ್ರಮಾಣ ಯಾವುದು? ಶಬ್ದ ಪ್ರಮಾಣ. ಶಬ್ದ ಬಿಟ್ಟುಕೊಟ್ಟು ಇತರ ಪ್ರಮಾಣಗಳವ ಏನು? ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಈ ಪ್ರಮಾಣಗಳು ಶಬ್ದವನ್ನು ಬಿಟ್ಟುಕೊಟ್ಟವೇನು? ಇಲ್ಲಿ ಹೆಂಗೆ ಮೆಥಡಾಲಜಿ ಇದೆ ಹಾಗೆ ಅಲ್ಲಿಯೂ ಮೆಥಡಾಲಜಿ ಇದೆ. ಆ ಪ್ರಮಾಣಗಳನ್ನು ಪ್ರಯೋಗ ಮಾಡುವ ಕೂಡ ಆ ಮೆಥಡ್ನಿಂದ ಪ್ರಯೋಗ ಮಾಡಬೇಕಂತದ. ಹೀಗಾಗಿ ಶಬ್ದವನ್ನು ಬಿಟ್ಟುಕೊಟ್ಟು ಯಾವ ಪ್ರಮಾಣಗಳು ಇಲ್ಲ. ಸಾಕ್ಷಾತ್ ಪ್ರಮಾಣ ಉಪನಿಷತ್ ಆಗಿರಬಹುದು, ಆದ್ರೆ ಉಪನಿಷತ್ತಿಗೆ ಇತರ ಪ್ರಮಾಣಗಳು ಯಾವುವು ಹೊರತಲ್ಲ. ಅವನ್ನೆಲ್ಲ ಹೊಟ್ಟೆ ಹಾಕೊಂಡು ಪ್ರಮಾಣಗಳನ್ನೇ ಹೊಟ್ಟೆ ಹಾಕೊಳ್ತೀವಿ. ದೆನ್ ವಾಟ್ ಟು ಟಾಕ್ ಆಫ್ ಆಲ್ ದೀಸ್ ಮತ. ಈ ಮತಗಳನ್ನು ಹೊಟ್ಟೆ ಹಾಕೋದು. ಬ್ರಹ್ಮಸೂತ್ರ ಅಭ್ಯಾಸ ಮಾಡಬೇಕಾದ್ರೆ ಗೊತ್ತಾಗ್ತದೆ ಎಷ್ಟು ಕರುಣ, ಎಷ್ಟು ಕಳಕಳಿ ಭಗವತ್ಪಾದರಿಗೆ. ನೀ ಹೆಂಗರ ಮಾಡಿ ನೀ ಅರ್ಥ ಮಾಡಿಕೊಂಡ್ರೆ ಸಾಕು ನನಗೆ, ನಾ ಏನನ್ನೂ ಬಯಸೋದಿಲ್ಲ, ಅರ್ಥ ಮಾಡ್ಕೊ ಅಂತ ಕೂಡಿಸಿ ಕಳಕಳಿಯಿಂದ ಹೇಳ್ತಾರೆ. ನೀ ಹೇಳಿದ್ದೆ ಒಂದರ ನಾ ವಿರೋಧ ಮಾಡ್ಯ ನಿನ್ ನೋಡಂತಾರೆ. ಇಲ್ಲ ಅವ್ರು ಮಾಡ್ಯಾರ, ನಿನ್ನ ಅವ್ರು ವಿರೋಧ ಮಾಡ್ತಾರ, ಅವರನ್ನು ನೀನು ವಿರೋಧ ಮಾಡ್ತೀಯ, ನಾನು ನಿಮ್ಮಿಬ್ಬರನ್ನು ವಿರೋಧ ಮಾಡಂಗಿಲ್ಲ. ದಿಸ್ಸೌ ವೈದಿಕ ಧರ್ಮ ಕ್ಯಾನ್ ನೆವರ್ ಬಿ ಸ್ಪಾಯ್ಲ್ಡ್ ನಾನ್ ಡಿಸ್ಟರ್ಬ್ಡ್. ಯಾರು ಡಿಸ್ಟರ್ಬ್ ಮಾಡಲಿಕ್ಕೆ ಆಗುದಿಲ್ಲ. ಈಗ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ವೈದಿಕ ಧರ್ಮಕ್ಕೆ ಹೊರಗಿನವನಾಗಿರು. ಕ್ರಿಶ್ಚಿಯನ್ಸ್ ವೈದಿಕ ಧರ್ಮಕ್ಕೆ ಹೊರಗಿನವರಲ್ಲ. ಮತ್ತ ಹೊರಗಿನ ಆಗಿದ್ದಂಗ ಅಲ್ಲಿಂದ ಇಲ್ದಂಗ ಯಾಕೆ ಬರ್ಬೇಕಾಯ್ತು ಇದನ್ನ ಅಭ್ಯಾಸ ಮಾಡ್ಲಿಕ್ಕೆ, ಉಪನಿಷತ್ ಅಭ್ಯಾಸ ಮಾಡ್ಲಿಕ್ಕೆ? ಯಾರು ಹೊರಗಿನವರು? ಏನಿ ಸೋ ಕಿಂ ಪ್ರಮಾಣ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ಅನ್ವಯ ವ್ಯತಿರೇಕ ಲಕ್ಷಣ ಅನುಮಾನ ಆಹ. ಅನ್ವಯ ವ್ಯತಿರೇಕ ಎಂಬ ಕ್ರಮದಲ್ಲಿ ನಾವು ತೋರಿಸಿಕೊಡಬಹುದು ನಿಮಗೆ. ಏನನ್ನ ತೋರಿಸಿಕೊಡಬಹುದು ಅಂತಂದ್ರೆ ಇವೆಲ್ಲವೂ ಕೂಡ ಮನಸ್ಸಿನ ಹೊಯ್ದಾಟವೇ ಅಂತ ತೋರಿಸಿಕೊಡ್ಬೋದು. ಅನ್ವಯ ವ್ಯತಿರಿಕೆಯನ್ನು ತೋರಿಸಿಕೊಡ್ಬೋದು. ಅನುಮಾನ, ಏನು ಅನುಮಾನ ಪ್ರಮಾಣ? ಅನುಮಾನ ಪ್ರಮಾಣ ಅಂದ್ರೆ ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ, ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರ್ತದೆ. ಕಂಡದ್ ಬೆಂಕಿನೋ ಹೊಗೆಯನ್ನೋ? ಹೊಗೆಯನ್ನ ಕಂಡ್ರೆ ಜ್ಞಾನ ಹೊಗೆ ಜ್ಞಾನವೋ ಏನು ಬೆಂಕಿಯ ಜ್ಞಾನವೋ? ಕಂಡದ್ದು ಹೊಗೆ, ಜ್ಞಾನ ಬೆಂಕಿ. ಇದಕ್ಕೆ ಅನುಮಾನ ಪ್ರಮಾಣ ಅಂತ ಆಗ್ತದೆ. ನಾವು ನಿಮಗೊಂದು ಈಗ ಅನುಮಾನ ಪ್ರಮಾಣವನ್ನು ತೋರಿಸ್ತೇವೆ. ಅದು ತೋರಿಸಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ ಏನಪ್ಪ ಅದು ಅನುಮಾನ ಪ್ರಮಾಣ. ಅನ್ವಯ ವ್ಯತಿರೇಕ ತಗೊಳ್ಳಿ. ಹಾಗಾಗಿ ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋಹ್ಯಮನೀಭಾವೇ ದ್ವೈತಂ ನೈವೋಪಲಭ್ಯತೆ. ಇದಂ ದ್ವೈತಂ ಮನೋದೃಶ್ಯಂ. ಏನು ದ್ವೈತ? ಯತ್ಕಿಂಚಿತ್ ಸಚರಾಚರಂ, ಕ್ಷುದ್ರವಾದ ಒಂದು ಪದಾರ್ಥ ಒಂದು ವಸ್ತುವಿನ ಹೇಳ್ಕೊಂಡು ಚರ ಅಚರ ಎಲ್ಲ ಜೀವರಾಶಿಗಳನ್ನ ಸಹಿತವಾಗಿ ಇನ್ನೇನ ಲೋಕಗಳು ದೇವತೆಗಳು ಕರಿತೀವಿ ಎಲ್ಲ ಸಹಿತವಾಗಿ ಒಟ್ಟಾರೆ ಸೇರಿಸಿ ಏನಪ್ಪ ಇದು ಅಂತ ಕೇಳಿದ್ರೆ ದ್ವೈತಂ, ಇದು ಮನೋದೃಶ್ಯಂ. ಸರ್ವ ಚೀಟಿ ಸೆ ಬ್ರಹ್ಮ ಪರ್ಯಂತ, ಚೀಟಿ ಅಂದ್ರೆ ಇರುವೆ, ನುಸಿ, ಕಣ ಕಣ ಮೊದಲು ಮಾಡಿಕೊಂಡು ಸೃಷ್ಟಿಕರ್ತ ಬ್ರಹ್ಮನವರೆಗೂ ಎಲ್ಲವೂ ಅಷ್ಟು. ಇದೇ ದ್ವೈತ. ಈ ದ್ವೈತ ಏನಿದೆಯೋ ಇದು ಮನೋದೃಶ್ಯಂ. ಈಗ ಇದೆಲ್ಲದರಿಂದ ಬಿಡುಗಡೆ ಆಗ್ಬೇಕು, ಏನ್ ಮಾಡ್ಬೇಕು? ನಾವು ಇದನ್ನ ಬಿಡ್ತೇವೆ, ಬಿಡಿಸೋತೀವಿ, ಅದನ್ನ ಹಿಡಿತೀವಿ, ಅದನ್ನ ಬಿಡಿಸೋತೀವಿ, ಅದನ್ನ ಹಿಡಿತೀವಿ, ಅದನ್ನ ಹಿಡ್ಕೋತೀವಿ, ಇನ್ನೊಂದು ಬಿಡಿಸೋತೀವಿ, ಬಿಡುಗಡೆ ಆಗೋದೇ ಇಲ್ಲ. ಬೈಕೊಂಡು ಬ್ಯಾಸರಾತ ಕೈಲಾಸ, ಏನ್ ಗ್ಯಾರಂಟಿ ಕೈಲಾಸ ಬ್ಯಾಸರ ಆಗುದಿಲ್ಲ? ಯಾವನು ಏನು ಬಿಟ್ಟು ಹೋಗ್ತಾನೆ ಅದು ಒಂದಿಲ್ಲ ಒಂದ್ ದಿವಸ ಆ ಹೋದ ಜಾಗ ಮತ್ತೆ ಅದು ಕೂಡ ಹಿಂಗೆ ಬಿಡಬೇಕಾದ್ದೆ. ಏನಂತ ಖೋ ಖೋ ಇದ್ದಂಗೆ, ಖೋ ಕೊಡ್ತಾರೆ ನೋಡ್ರಿ, ಓಡಿ ಹೋಗಿ ಹಿಂಗೆ ಖೋ ಕೊಡ್ತಾರೆ, ಮಸ್ತ್ ಮಜಾ ಇರ್ತದ ಸಂಸಾರ ಆಟನ ಹಂಗೆ. ಖೋಗಿ ಎಲ್ಲಾರು ಖೋ ಕೊಡೋರೆ, ಎಲ್ಲಾರು ಖೋ ಕೊಡೋರೆ. ನಾವು ಮದುವೆ ಮಾಡ್ಕೊಂಡು ಸಿಕ್ಕಾಕೊಂಡಿವಿ ಖೋ, ಅದ ಪಾಪ ಅದು ಮತ್ತೆ ಓಡ್ತದ, ಅದು ಎಲ್ತಕ್ಕೆ ಓಡ್ತದ, ಇನ್ನೊಂದು ಖೋ ಕೊಡಬೇಕಂದ್ರೆ ಸಂಸಾರದಲ್ಲ. ಇದು ಖೋ ಖೋ ಆಟ ಇದೆ, ಸತ್ಯ ಹೇಳ್ತೇನೆ ನಿಮಗೆ. ಈಗ ರಾಮ ನಾವೇ ನಂಗೆ ಖೋ ಕೊಡೋದಲ್ಪ, ನಾವು ಸನ್ಯಾಸಿಗಳಾಗಿವಿ, ನೀವು ಸನ್ಯಾಸಿ ಆಗ್ಬೇಕು ಅಂತ ನಾವೇನ್ ಖೋ ಕೊಡಂಗಿಲ್ಲ. ನಿಮಗೆ ಜ್ಞಾನ ಆಗಬೇಕು ಅನ್ನೋ ಕಳಕಳಿ ಅದ, ಅದಷ್ಟೇ ವಿನಃ ಅದು ಜ್ಞಾನ ಆಗಬೇಕು ಅನ್ನುವ ಒತ್ತಡ ನಿಮ್ಮ ಮೇಲಿಲ್ಲ. ನಮಗೆ ಹೇಳೋ ಧರ್ಮ ಹೇಳ್ತೀವಿ, ವೇದಾಂತದಲ್ಲಿ ಖೋ ಖೋ ಇಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಖೋ ಖೋ ಇಲ್ಲ, ಅದೇ ಆಟದ ಹೆಸರು ಖೋ ಖೋನೋ ಖೋನೋ ಖೋ ಖೋ ಇಲ್ಲ. ಓಕೆ, ದೇರ್ಫೋರ್ ಏನ್ ಮಾಡ್ಬೇಕು ಅಂದ್ರೆ ಈಗ ಆ ಮನಸ್ಸನ್ನ ಅಮನೀಭಾವ ಮಾಡ್ಬೇಕು. ಮನಸ್ಸಹ ಹಿ ಅಮನೀಭಾವಿ, ಮನಸ್ಸು ಅಮನಸ್ಸಾಗ್ಬಿಡದೆ ದ್ವೈತಂ ನೈವ ಉಪಲಭ್ಯತೆ, ದ್ವೈತ ಹೊರಟೋಗ್ತದೆ, ಉಡುಪಿ ಹೊರಟೋಗ್ತದೆ. ನಾ ಆದಷ್ಟು ಆ ದ್ವೈತ ಅನ್ನೋ ಶಬ್ದಕ್ಕಿಂತ ಉಡುಪಿ ಶಬ್ದ ಯಾಕೆ ಉಪಯೋಗ ಮಾಡ್ತೇನೆ ಅಂತಂದ್ರೆ, ಜನರಿಗೆ ಈ ದ್ವೈತ ದ್ವೈತ ಜಗಳ ಭಾರಿ ಕಿವಿಯಾಗಿ ಕೂತ್ಬಿಟ್ರು. ನಾವಾಗಿ ಆ ಶಬ್ದವನ್ನು ಯಾಕೆ ಉಪಯೋಗ ಮಾಡೋದು? ಅದಕ್ಕೆ ಶೃಂಗೇರಿ ಬಂದ ಕೂಡ ಏನಾಗ್ತದೆ, ಉಡುಪಿ ಹೋಗ್ಬಿಡು. ಓಕೆ, ಸೊ ಭಾಷ್ಯ 184, ತೇನ ಹಿ ಮನಸಾ ವಿಕಲ್ಪ್ಯಮಾನೇನ ದೃಶ್ಯಂ ಮನೋದೃಶ್ಯಂ ಇದಂ ದ್ವೈತಂ. ಸೊ ವಿವಿಧ ವಿವಿಧವಾದ ಸ್ಪಂದನೆಗೆ ಒಳಪಟ್ಟಿರುವಂತಹ ಈ ಮನಸ್ಸು ವಿಕಲ್ಪ್ಯಮಾನೇನ ಮನಸ, ಈ ಮನಸ್ಸಿಗೆ ದೃಶ್ಯಂ, ಯಾವುದು ದೃಶ್ಯವಾಗಿದೆ ಅದು ದ್ವೈತ. ಅನೇಕ ಸ್ಪಂದನೆಗೆ ಒಳಪಟ್ಟ ಈ ಮನಸ್ಸು ಯಾವುದನ್ನ ದೃಶ್ಯವನ್ನಾಗಿ ಮಾಡಿಕೊಳ್ತದೋ ಅದು ದ್ವೈತ. ಕರೆಕ್ಟಾ? ತೇನ ಹಿ ಮನಸ ವಿಕಲ್ಪಮಾನೇನ ದೃಶ್ಯಂ, ಮನೋದೃಶ್ಯಂ ಇದಂ ದ್ವೈತಂ, ಅದು ದ್ವೈತ. ಏನು ದ್ವೈತ? ಮನಸ್ಸಿಗೆ ದೃಶ್ಯವಾಗಿ ಯಾವುದು ಲಭ್ಯವಾಗಿದೆಯೋ ಅದು ದ್ವೈತ. ಎಸ್, ಇಷ್ಟು. ಇಲ್ಲಿ ಒಂದು ಹೆಜ್ಜೆ ಫುಟ್ನೋಟ್ನಲ್ಲಿ ಮುಂದೆ ಹೋಗಿ ಹೇಳ್ತಾರೆ, ಮನಸ್ಸಿಗೆ ದೃಶ್ಯ, ಮನಸ್ಸೇ ದೃಶ್ಯ. ಮನಸ್ಸಿಗೆ ದೃಶ್ಯ, ಮನಸ್ಸು ಮನಸ್ಸೇ ದೃಶ್ಯ. ಎರಡನ್ನು ರಿಕನ್ಸೈಲ್ ಮಾಡಿ ನಾವು ಹೇಳಬೇಕು ಅಂದ್ರೆ, ಮನಸ್ಸು ಎನ್ನುವ ಡೆಫಿನೇಷನ್ ವೃತ್ತಿಗಳ ಪ್ರವಾಹ, ಅಲ್ಲಿ ಹೋಗ್ರಿ, ವೃತ್ತಿಗಳ ಪ್ರವಾಹ ಅಂದ್ರೆ ಏನ್? ಹಾಗಾದ್ರೆ ವೃತ್ತಿಗಳು ಇಲ್ಲ, ಮನಸ್ಸಿಲ್ಲ. ಮನಸ್ಸಿನಲ್ಲಿ ವೃತ್ತಿಗಳು ಇವೆ, ಮನಸ್ ಅನ್ನುವುದು ಕೂಡ, ಮನಸ್ಸಿನಲ್ಲಿ ವೃತ್ತಿಗಳಿವೆ ಅವೆಲ್ಲ ದೃಶ್ಯವಾಗಿವೆ, ಮನಸ್ಸು ಅನ್ನುವುದು ಕೂಡ ದೃಶ್ಯ. ಆ ಟೆಕ್ಸ್ಟ್ ತಗೊಂಡಿಲ್ಲ ನಿಮಗೆ, ರೂಪಂ ದೃಶ್ಯಂ ಲೋಚನಂ ದೃಕ್ ತದೃಶ್ಯಂ ದೃತ್ತು ಮಾನಸಂ ದೃಶ್ಯಾಧೀ ವೃತ್ತಯ ಸಾಕ್ಷಿ ದೃಗೇವ ನತು ದೃಶ್ಯತೆ ದೃಕ್ ಏವ ನತು ದೃಶ್ಯತೆ. ಆತ್ಮನು ದೃಕ್ ಮಾತ್ರ, ದೃಶ್ಯ ಬರೇ ಆಭಾಸ. ಇದು ಆತ್ಮ ದೃಶ್ಯ ಆಗುವುದೇ ಇಲ್ಲ. ದೃಗೇವ ನತು ದೃಶ್ಯತೆ. ಸೊ ಮನಸ್ಸಿನಲ್ಲಿ ಸ್ಪಂದನೆ ಬೇರೆ, ಮನಸ್ಸನ್ನೋದೇ ಒಂದು ಸ್ಪಂದನೆ. ಮನಸ್ಸಿನಲ್ಲಿ ದೃಶ್ಯಗಳು ಬೇರೆ, ಮನಸ್ಸು ಎನ್ನುವುದೇ ಒಂದು ದೃಶ್ಯ. ಯಾರಿಗೆ? ಆತ್ಮನಿಗೆ. ಹೀಗಾಗಿ ಏನೋ ಒಂದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಮನಸ್ಸು ಮತ್ತು ದೃಶ್ಯ ಎರಡನ್ನು ವಿಂಗಡಿಸುವುದೇ ವಿನಃ, ಇನ್ನಾ ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂದ್ರೆ ಮನಸ್ಸು ಅನ್ನೋದೇ ಒಂದು ದೃಶ್ಯ. ಅದಕ್ಕೆ ಮನಸ್ಸಿನ ಡೆಫಿನೇಷನ್ ಅಂದ್ರೆ ವೃತ್ತಿಗಳ ಪ್ರವಾಹ. ಸ್ವಲ್ಪ ಚೇಂಜ್ ಮಾಡಿ ಹೇಳಲ್ಲ, ದೃಶ್ಯಗಳ ಪ್ರವಾಹ. ಆಮೇಲೆ ಆ ದೃಶ್ಯಗಳ ಪ್ರಭಾವ ಅಂತ ಏನ್ ಹೇಳ್ತೇವೋ ಅವಾಗ ನಾವ್ ಏನ್ ಹೇಳ್ತೇವೆ ಅಂತಂದ್ರೆ, ಶಬ್ದ ದೃಶ್ಯ, ರೂಪ ದೃಶ್ಯ, ಎಲ್ಲ ಪ್ರವಾಹ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಮನಸಾ ವಿಕಲ್ಪ್ಯಮಾನೇನ ದೃಶ್ಯಂ ಮನೋದೃಶ್ಯಂ ಇದಂ ದ್ವೈತಂ ಸರ್ವಂ ಮನಃ ಇತಿ ಪ್ರತಿಜ್ಞಾ. ಹಾಗಾದ್ರೆ ಹೇಳ್ಬಿಡ್ರಿ, ಎಲ್ಲವೂ ಮನಸ್ಸೇ. ಅವರವರ ಜಗತ್ತು ಅವರವರ ಮನಸ್ಸಿನಂತೆ, ಬ್ರಹ್ಮಾಜಿ ಕೈ ಮಾಡ್ತಾರೆ. ಅದು ಎಷ್ಟು ಮಾಡ್ತಾರ, ಮಾಡ್ಯಾರ ಮಾಡ್ಯಾರ ಮಾಡ್ಯಾರ, 45 ವರ್ಷದಿಂದ ಮಾಡ್ಯಾರ ಮಾಡ್ಯಾರ, ಅದು ಮನಸ್ಸಿಗಿಂತ ಆಚೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಅದು ಎಲ್ಲ ಉಪನ್ಯಾಸ ನೋಡಿ ಕೇಳಿ ನೋಡ್ರಿ, ಮನಸ್ಸು ಆಚೆ ಹೋಗಂಗೆ ಇರೋದು. ಮತ್ತೆ ಕೆಲವು ಸ್ಟೂಡೆಂಟ್ಸ್ ನನ್ನ ಉಪನ್ಯಾಸ ಕೇಳೋದು ಅವ್ರು ಹೋಗಿ ಕೇಳ್ತಾರೆ, ಅವಾಗ ಅವ್ರು ಹೇಳ್ತಾರೆ ಹೋಗ್ಬಾರ್ದಂತ ಹೋಗ್ಬಾರ್ದು. ಮನಸ್ಸು ದಾಟಿ ಆತ್ಮನ ಕಡೆಗೆ ಹೋಗ್ಬಾರ್ದಂತ ಹೇಳ್ತಾರ ಅವ್ರು. ಇಲ್ಲಿ ತನಕ ಹೋಗ್ರಿ, ಆಮೇಲೆ ಈಶ್ವರ ದಾರಿ ತೋರಿಸ್ತಾ. ನಾವೇನಂತೀವಿ, ಹೆಂಗಿರ್ಲಿ ಇರ್ದಿರ್ಲಿ ಏನಾಗ್ತೆ ಏನಾಗಿಲ್ಲ ಏನ್ ಪಾಸ್ಟ್ ಏನಿರ್ತೆ ಭೂತಕಾಲ ಏನಿರ್ತೆ ಭವಿಷ್ಯತ್ ಏನ್ ಮಣ್ಣ ಮಸಂಟೆ ಹೆಂಗದ ಇರ್ಕೊಳ್ಳಿ ತಿಳ್ಕೊ ಪರ ಏನ್ ತಿಳ್ಕೊ ನೀ ಬ್ರಹ್ಮ ಅನ್ನೋದನ್ನು ಸ್ಪಷ್ಟ ಮಾಡ್ತೀನಿ. ಏನ್ ಅವಸರ ಅಂತಾರೋ ಇಲ್ಲ. ವೇದಾಂತ ರುಚಿ ರುಚಿ ರುಚಿನ ರುಚಿ, ಈ ರುಚಿಯನ್ನ ಆನಂದಿಸೋರು ಸಾಕಷ್ಟು ಜನ ಇದ್ದಾರೆ. ವೇದಾಂತ ರುಚಿಯನ್ನ ಆನಂದಿಸೋರು ಸಾಕಷ್ಟು ಜನ ಇದ್ದಾರೆ. ವೇದಾಂತ ಬಿಟ್ಟುಕೊಟ್ಟು ಬರೇ ಮನಸ್ಸು ಭಕ್ತಿ ಈಶ್ವರ ಇದನ್ನ ಆನಂದಿಸೋರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ವೇದಾಂತ ಆನಂದಿಸೋರು ಇದ್ದಾರೆ. ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ಬೇಕಷ್ಟೆ. ಒಟ್ಟಿಗೆ ಏನಂದ್ರೆ ಬಿಸಿಬೇಳೆ ಭಾತ್ ಚೆನ್ನಾಗಿ ಮಾಡಿ ಬರ್ಬೇಕು, ಮಾಡಬೇಕು ಕ್ಲೀನಾಗಿ ರುಚಿ ರುಚಿಯಾಗಿ ಮಾಡಿ ಬಂದು ಮಸಾಲೆ ಸಲ ಹಾಕಿ ಮಾಡಿದಂದ್ರೆ ಉಣ್ತಾರೆ. ಸರ್ವಂ ಮನಃ ಇತಿ ಪ್ರತಿಜ್ಞಾ ತದ್ಭಾವೇ ಭಾವಾತ್ ತದಭಾವೇ ಅಭಾವಾತ್. ಮನಸ್ಸಿದ್ದರೆ ಎಲ್ಲವೂ ಇರ್ತದೆ, ಮನಸ್ಸಿಲ್ಲ ಅಂದ್ರೆ ಏನೂ ಇಲ್ಲ. ಉಡುಪಿನೂ ಇಲ್ಲ, ಶೃಂಗೇರಿನೂ ಇಲ್ಲ. ನಾವು ಪಾರ್ಶಾಲಿಟಿ ಮಾಡಂಗಿಲ್ಲ, ಬರೇ ತತ್ವದ ವಿಚಾರದಲ್ಲಿ ಶೃಂಗೇರಿ ರೆಫರೆನ್ಸ್ ತಗೊಂಡ್ವಿ ಅಷ್ಟೇ ವಿನಃ ಎರಡು ಇಲ್ಲ, ಎರಡು ಇಲ್ಲ. ತದ್ಭಾವೇ ಭಾವಾತ್ ತದ್ ಅಭಾವೇ ಅಭಾವಾತ್. ಮನಸೋ ಹಿ ಅಮನಿ ಭಾವಿ ನಿರುದ್ಧಿ ವಿವೇಕ ದರ್ಶನ ಅಭ್ಯಾಸ ವೈರಾಗ್ಯಾಭ್ಯಾಂ ರಜ್ವಾಮಿವ ಸರ್ಪಿ ಲಯಂ ಗತಿವಾ ಸುಷುಪ್ತಿ ದ್ವೈತಂ ನೈವ ಉಪಲಭ್ಯತೆ ಇತಿ ಅಭಾವಾತ್ ಸಿದ್ಧಂ ದ್ವೈತಸ್ಯ ಅಸತ್ವಂ ಇತ್ಯರ್ಥಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ.